ದಕ್ಷಿಣ ಕನ್ನಡದಲ್ಲಿ ಘಟ್ಟದ ಕೆಳಗಿನ ಪ್ರದೇಶಗಳಲ್ಲಿ ಅಲ್ಲಾಗಲೇ ಹಣ್ಣ ಆಯಿತು. ಅವರು ಹಣ್ಣನ್ನೇ ಕುಯ್ತಾರೆ, ಅಂದರೆ ಅಂಥ ದೊಡ್ಡ ಇಳುವರಿ ಇರುವುದಿಲ್ಲ ಅವರಿಗೆಲ್ಲ. ಒಂದು ಟನ್ನು, ಎರಡು ಟನ್ನು, ಮೂರು ಟನ್ ಕುಯ್ತಾರೆ, ಕ್ವಿಂಟಲ್ ಅಥವಾ 10 ಕ್ವಿಂಟಲ್, 20 ಕ್ವಿಂಟಲ್. ಅವ್ರು ಏನು ಮಾಡ್ತಾರೆ, ಹಣ್ಣನ್ನು ಕುಯ್ದಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಸೊ ನಾವು ಘಟ್ಟದ ಮೇಲಿರುವಂಥವ್ರು ಯಾವಾಗಲೂ ನಾವು ಒಂದೇ ಸರಿ ಕುಯ್ಯೋದು ಜಾಸ್ತಿ. ನಾವು ಹಣ್ಣು ಆದಂಗೆ ಕುಯ್ದರೆ ಒಳ್ಳೆಯದು. ಸೊ ಆದರೆ ಅದು ನಮ್ಮಲ್ಲಿ ಅಷ್ಟು ಪ್ರಾಕ್ಟೀಸ್ ಇಲ್ಲ. ಮಾಡಿದರೆ ಇಳುವರಿ ಜಾಸ್ತಿ ಆಗುತ್ತೆ, ಒಂದು ಲೀಸ್ಟ್ 1 ಟನ್ನಿಗೆ 100 ಕೆಜಿ ಜಾಸ್ತಿ ಆಗುತ್ತೆ. ಆ ಲೆವೆಲ್ ಇಳುವರಿ ಜಾಸ್ತಿ ಆದಂಗೆ ಆಗುತ್ತೆ. ಅಂದರೆ ಕೊಯ್ಲು ಆದಮೇಲೆ ಏನು ಕ್ರಮ ಅನುಸರಿಸಬೇಕಾಗುತ್ತೆ? ಈಗ ಹಣ್ಣು 10% ಆದಮೇಲೆ ನೀರನ್ನು ಕುಯ್ತೇವೆ, ಅದನ್ನು ಕೊತ್ತುಗಳನ್ನು ತಗೊಂಡು ಬಂದು ಸೊ ಇತ್ತೀಚೆಗೆ ಎಲ್ಲ ಮಿಷನ್ ಬಿಡಿಸ್ಕೋಬೇಕು. ಮಿಷಿನರಿಗಳು ಬಂದಿದೆ, ಕಾಳು ಬಿಡಿಸುವ ಯಂತ್ರಗಳು ಬಂದಿದೆ, ಬಿಡಿಸ್ಕೊಂಡು ಅನಂತರ ಏನು ಮಾಡಬೇಕು ಅಂತ ಹೇಳಿದರೆ ಹಸಿಯಾಗಿರುತ್ತೆ ಬೇರ್ಪಡಿಸಿರುವಂಥ ಕಾಳು ಮೆಣಸು. ಈಗ ಅದು ಕೊತ್ತು ಒಂದು 7% ಇರುತ್ತೆ, ಒಂದು 100 ಕೆಜಿ ತೊಗೊಂಡ್ರೆ 7 ಕೆಜಿ ಕೊತ್ತಾಗುತ್ತೆ ಅಷ್ಟೇ. ಅದನ್ನೊಂದು ಕಳೆದು ಬಿಟ್ಟು ಅದನ್ನು ತಗೊಂಡು ಅವರು ಕಣದಲ್ಲಿ ಹರಡಬೇಕು. ಕಣ ಅಂದರೆ ಸಿಮೆಂಟ್ ಕಣ, ಟಾರ್ಪಲ್ ಹಾಕಿ ಅದ್ರ ಮೇಲೆ ಹರಡ್ಬಿಟ್ಟು ಅದ್ರ ಮೇಲೆ ಒಂದು ಬಿಳಿ ಪಾಲಿಥೀನ್ ಶೀಟನ್ನು ಹಾಕಿದರೆ ಒಳ್ಳೆ, ನರ್ಸರಿ ಶೀಟ್ ಏನು ಯೂಸ್ ಮಾಡ್ತೇವೆ, ಶೀಟನ್ನು ಕವರ್ ಮಾಡಿದರೆ ಮೆಣಸು ಕಪ್ಪಾಗುತ್ತೆ. ಸೊ ಮತ್ತೆ ಅದರಲ್ಲಿರುವಂತಹ ಕೆಲವು ಬೋರ್ಡು ಹೊಡೆದಿರ್ತೀವಿ ಅಥವಾ ಇನ್ಸೆಕ್ಟಿಸೈಡ್ ಹೊಡೆದಿರ್ತೀವಿ, ಅದು ಒಂದು ಸ್ವಲ್ಪ ತೊಳೆದಂಗೆ ಆಗುತ್ತೆ, ಕಡಿಮೆ ಆಗುತ್ತೆ, ಕಪ್ಪಾಗುತ್ತೆ, ಅದನ್ನು ಸುತ ಕಡಿಮೆ ಆಗುತ್ತೆ. ಅದೊಂದು ಬ್ಲ್ಯಾಂಚಿಂಗ್ ಟೈಪ್ ಅಂತೇವೆ, ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಇತ್ತೀಚೆಗೆ ನಾನು ಶಿರ್ಸಿಯಲ್ಲಿ ಅದ್ರ ಮೇಲೆ ಒಂದು ಶೇಡ್ ನೆಟ್ ಹಾಕಿ ಅದನ್ನೆಲ್ಲ ಒಂದು 1ನೇ ದಿನ ಮಾಡ್ಕೋಬೇಕು. 2ನೇ ದಿನಕ್ಕೆ ಮಾಮೂಲಿ ಕಣದಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಶೇಡ್ ನೆಟ್ ಹಾಕಿ ಶೇಡ್ ನೆಟ್ ಕೆಳಗೆ ಒಣಗಿಸ್ತಾ ಇದ್ದಾರೆ, ಭಾರಿ ಚೆನ್ನಾಗಾಗುತ್ತೆ ಸರ್ ಅಂತ. ಅಂದರೆ ಈ ಥರ ಪದ್ಧತಿಗಳನ್ನು ಸಣ್ಣ ಬೆಳೆಗಾರರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಸೊ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಣ ಕಾಫಿಗೆ ಬೇಕು, ಮತ್ತು ಮೆಣಸಿಗೆ ಬೇಕು, ಇನ್ನು ಕಾಫಿ ಕುಯ್ದು ಇನ್ನು ಮುಗಿಲಿಲ್ಲ. ಆಲ್ಮೋಸ್ಟ್ ಮೆಣಸು ಬರೋದಕ್ಕೆ ಕಾಫಿ ಸುಮಾರು ತೋಟಗಳಲ್ಲಿ ಮುಗಿಯುತ್ತೆ ಅನಿಸುತ್ತೆ. ಕಾಫಿ ಆಲ್ಮೋಸ್ಟ್ ಅರಬಿಕಾ ಮುಗಿದೋಗಿದೆ. ಸೊ ರೋಬಸ್ಟ್ ಅವರು ಶುರು ಮಾಡಿದ್ದಾರೆ, ಅದು ರೋಬಸ್ಟ್ ಮುಗಿಯೋದ್ರೊಳಗೆ ಮೆಣಸು ಬರುತ್ತೆ. ಸೊ ಮೆಣಸನ್ನು ಕುಯ್ಲಿಕ್ಕೆ ಶುರು ಮಾಡಿದರೆ ಕಣನೂ ಇರುತ್ತೆ. ಒಳ್ಳೆ ಬಿಸಿಲಿದೆ ಈ ವರ್ಷ, ಬಿಸಿಲು ಇರುತ್ತೆ ಅಂತ ಜಾಸ್ತಿ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಮಣ್ಣು ನೋಡಕ್ಕೆ ನೋಡಿದ್ರೆ ಮೆಣಸು ಒಣಸ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬಿಸಿಲಿರೋದ್ರಿಂದ ಪಾಲಿಥೀನ್ ಕವರ್ ಮಾಡಿ ಬ್ಲ್ಯಾಂಚಿಂಗ್ ಮಾಡಿ ಒಣಸೋದು ಒಳ್ಳೆಯದು. ಸೊ ಅದನ್ನು ಮಾಡೋಕ್ಕಾಗಲ್ಲ ಅಂದರೆ ಬೇರೆ ಕಾಡುಗಳನ್ನು ಬಿಸಿ ನೀರಿನಲ್ಲಿ 1 ನಿಮಿಷ ಅದ್ದಿ ತೆಗೆದು ಅನಂತರ ಒಣಗಿಸಿದ್ರು ಅದನ್ನು ಬ್ಲ್ಯಾಂಚಿಂಗ್ ಅಂತಾರೆ. ಗುಡ್ಡೆ ಮಾಡಿ ಬೆಳಿಗ್ಗೆ ಆರು ಹಾಕೋಬಹುದು. ಸೊ ಆ ರೀತಿ ಮಾಡೋದ್ರಿಂದ ಮೆಣಸು ಕಪ್ಪಾಗುತ್ತೆ. ಮಾರ್ಕೆಟಲ್ಲಿ ನೋಡಿದ ತಕ್ಷಣ 2-3 ರೂಪಾಯಿ ಜಾಸ್ತಿನೂ ಕೊಡ್ತಾರೆ, ಆಕರ್ಷಕವಾದ ಕಪ್ಪಾಗಿ ಬರುತ್ತೆ. ಅದೇ ಇಂಪಾರ್ಟೆಂಟ್, ಮತ್ತೆ ಕೆಲವು ಕೆಮಿಕಲ್ ಅನ್ನು ತೊಳೆದು ಹೋಗುತ್ತೆ. ಸೊ ಅದು ಒಂದು ಒಳ್ಳೇದಾಗುತ್ತೆ. ಕುಯ್ದಾದ್ಮೇಲೆ ಏನಪ್ಪ ತೋಟದಲ್ಲಿ ಮಾಡೋದು ಅಂತ ಹೇಳಿದ್ರೆ, ಅಂದ್ರೆ ಒಂದು 15 ದಿನ ಬಿಡಬೇಕು ತೋಟ, ಸ್ಟ್ರೆಸ್ಗೆ ಬಿಡಬೇಕು ಅಂತೇವೆ. ನಾನು ಹೇಳಿದ್ದು ಕುಯ್ಯಕ್ಕೇನೆ, ಕುಯ್ಯಕ್ಕೆ ಕಾಳುಗಳು ಬಲಿದೇ ಇದ್ರೆ ನೀರು ಕೊಟ್ಟರೆ ಚೆನ್ನಾಗಿ ಬಲಿದುಕೊಳ್ತಾರೆ, ಇಲ್ಲ ಅಂದ್ರೆ ಬಲಿದೇ ಇರೋ ಕಾಳು ಕುಯ್ಬೇಕಾಗುತ್ತೆ. ನಮಗೆ ರಿಕವರಿ ಕಡಿಮೆ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ. ಕೊಯ್ಲಾದ್ಮೇಲೆ ಒತ್ತಡ ನಿರ್ಮಾಣ ಮಾಡಬೇಕು, ಅದು ಸ್ಟ್ರೆಸ್ ಮಾಡ್ತೇವೆ ಅಂತ ಹೇಳ್ತೇವೆ. ಒಂದು 10 ಡೇಸ್ ಬಿಡ್ಬೋದು. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನೆರಳು ತೆಗಿಬೇಕು, ಅಂದ್ರೆ ನೆರಳನ್ನ 70% ಇರುತ್ತೆ, ಅದನ್ನು ಒಂದು 50%ಗೆ ನಿಲ್ಲಿಸಬೇಕು. ನೆರಳನ್ನು ಕೊಂಬೆಗಳನ್ನು ತೆಗೆದು ಬಿಸಿಲು ಬೀಳಂಗೆ ಮಾಡಬೇಕು. ಸೊ ಅನಂತರ ಅದು ಬಾಡುತ್ತೆ, ಬಾಡಿದ ತಕ್ಷಣ ನೀರು ಕೊಡಬೇಕು. ಇವೆಲ್ಲ 15 ದಿನದಲ್ಲಿ ಆಗೋ ಕೆಲಸಗಳು. ಮಾರ್ಚ್ 15 ದಿನದಿಂದ ಶುರು ಮಾಡಿದರೆ ಏಪ್ರಿಲ್ 1ರಲ್ಲೇ ಮುಗಿಸಿರ್ಬೇಕು. ತಿರ್ಗಾ ಅದು ಶೇಡನ್ನು ಮಾರ್ಚ್ 15 ದಿನದಿಂದ ಶೇಡನ್ನು ತೆಗಿಲಿಕ್ಕೆ ಶುರು ಮಾಡಬೇಕು ಆ ಕಡೆಯಿಂದ. ಸೊ ಕುಯ್ದಂಗೆ ಶೇಡನ್ನು ವ್ಯವಸ್ಥೆ ಮಾಡಿಕೊಂಡು ನೀರು ಇರಬೇಕು. ನೀರು ಬಹಳ ಮುಖ್ಯ, ನೀರಿಲ್ಲದೆ ಇರೋರಿಗೆ ಈ ಐಡಿಯಾ ಎಲ್ಲ ಹೇಳೋಕ್ಕಾಗಲ್ಲ. ನೀರು ಇರೋರು ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮಗೆ ಬೇಗ ಕ್ರಾಪ್ ಬರಲಿಕ್ಕೂ ಆಗುತ್ತೆ, ವರ್ಷ ಇಳುವರಿ ವ್ಯತ್ಯಾಸ ಕಡಿಮೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ 1 ವರ್ಷ ಒಳ್ಳೆ ಇಳುವರಿ ಬರುತ್ತೆ, ಬರೋ ವರ್ಷ ಕಡಿಮೆ ಇಳುವರಿ ಬರುತ್ತೆ, ಆ ವ್ಯತ್ಯಾಸಗಳನ್ನು ಕಡಿಮೆ ಮಾಡಬಹುದು. ಈಗ ಬಿಸಿಲಿನ ಜಳಕ್ಕೆ ಸ್ವಲ್ಪ ಸೊರಗೋ ಸಾಧ್ಯತೆ ಇರುತ್ತೆ ಬಳ್ಳಿಗಳು. ಹೌದು, ಏನ್ ಮಾಡ್ಬೋದು ಅಂತ? ಅದಕ್ಕೆ ಒಂದು ಸುಣ್ಣವನ್ನು ಹೊಡಿಬಹುದು. ಈಗಾಗಲೇ ಹೊಡಿತಾ ಇದ್ದಾವೆ, ಸುಣ್ಣ ಹೊಡಿಲಿಕ್ಕೆ ಶುರು ಮಾಡಿದ್ವಿ. ಒಂದು 5 ಕೆಜಿ ಸ್ಪ್ರೇ ಲೈಮ್ ಸಿಂಪರಣೆ ಸುಣ್ಣ, ನಂದಿ ಲೈಮ್ ಏನು ಮಾಡ್ತಾರೆ, ಸಿಂಪರಣೆ ಸುಣ್ಣವನ್ನು ತಗೊಂಡು ಒಂದು ಬ್ಯಾರಲ್ಗೆ 200 ಲೀಟ್ರಿಗೆ 5 ಕೆಜಿ ಹಾಕಿ ಅದನ್ನು ಬೇಕಿದ್ರೆ ನೀವು ಪೊಟ್ಯಾಶ್ ಹಾಕೋಬೋದು, 1 ಕೆಜಿ MOP ಹಾಕ್ಬೋದು ಅಥವಾ SOP ಹಾಕ್ಬೋದು. ಹಾಕ್ಬಿಟ್ಟು ಸಿಂಪರಣೆ ಮಾಡಿದರೆ ಬಿಳಿ ಆಗುತ್ತೆ, ಬಿಳಿ ಆದರೆ ಬಳ್ಳಿಗಳು ಹಳದಿ ಆಗೋದು ಕಡಿಮೆ. ಅಂದರೆ ಎಲೆ ಬಳ್ಳಿ ಎಲ್ಲದ ಕುಡಿಬೇಕು, ಎಲೆ ಬಳ್ಳಿ ಎಲ್ಲ ಕುಡಿಬೇಕು, ಅಂದರೆ ಪ್ರತಿಫಲನ ಆಗುತ್ತೆ, ಆಗಿ ಗಿಡಕ್ಕೆ ತೊಂದರೆ ಆಗಲ್ಲ. ನಂತರ ನಾವೇನು ಹೇಳ್ತೇವೆ ಅಂದರೆ ಏಪ್ರಿಲ್ 15ರಿಂದ ಅಥವಾ ಏಪ್ರಿಲ್ 1ನೇ ತಾರೀಕಿಂದ ನೀರು ಕೊಟ್ಬಿಡಿ ಅಂತ. ಎತ್ತರ ಪ್ರದೇಶದಲ್ಲಿ ಮಾರ್ಚ್ 15ಕ್ಕೆ ನೀರು ಕುಡಿ ಅಂತೀವಿ, ಬೇಗ ಬೇಕು. ಫೆಬ್ರವರಿ 15ರಲ್ಲಿ ನೆರಳು ತೆಗೀರಿ ಅಂತೀವಿ ನಾವು. ಅಂದರೆ ಎಲ್ಲಿ ಕ್ರಾಪೇ ಬರೋಲ್ಲ ತೋಟಗಳಿದ್ದಾವೆ ಅಂಥ ತೋಟಗಳಲ್ಲಿ ಸ್ಟ್ರೆಸ್ ಆಗಲ್ಲ, ಗಿಡ ಯಾವಾಗಲೂ ಹಂಗೆ ಬೆಳೆದಿರುತ್ತೆ, ಕಾಯಿನೇ ಬಿಡಲ್ಲ. ಬಿಟ್ಟರೂ ಜುಲೈ ಆಗಸ್ಟ್ ಬರುತ್ತೆ, ಕಾಯಿ ಕಟ್ಟೋಲ್ಲ. ಸೊ ಅದಕ್ಕೆ ಏನು ಹೇಳ್ತೇವೆ, ಫೆಬ್ರವರಿಯಲ್ಲಿ ತೆಗೀರಿ, ತೆಗೆದು ಬಾಡಿಸಿ ಮತ್ತೆ ಮಾರ್ಚ್ 15 ಚೆನ್ನಾಗಿ ನೀರು ಕುಡಿ, ಚೆನ್ನಾಗಿ ಕೊಡ್ಬೇಕು, 10 ಲೀಟ್ರ 20 ಲೀಟ್ರ ಹಂಗಲ್ಲ, ಅದು ಬುಡ 1 ಮೀಟ್ರ್ ಏನಿರುತ್ತೆ ಸುತ್ತ ಚೆನ್ನಾಗಿ ನೆನಿಬೇಕು. ಅನಂತರ ಒಂದು 30 ಲೀಟ್ರ್ 40 ಲೀಟ್ರ್ ಕೊಟ್ಕೊಂಡು ಹೋಗ್ಬೋದು ಒಂದು 10 ಡೇಸ್ಗೆ ಒಂದ್ಸರಿ. ಅವಾಗ ಒಂದು 60 ದಿನ ನೀರು ಕೊಟ್ಟರೆ ಚೆನ್ನಾಗಾಗುತ್ತೆ ಮೆಣಸು, 60 ದಿನ ಅದು ಒಣಗಬಾರ್ದು ಭೂಮಿ. ಆ ರೀತಿ ನೋಡ್ಕೋಬೇಕು. ಎಲ್ಲಪ್ಪ ನಾನು 1 ತಿಂಗಳಿಗೆ ಕೊಡ್ತೀನಿ, ನನ್ನ ಹತ್ರ ಇರೋದು 2 ನೀರು, ಹಂಗಾದ್ರೆ ಆಗಲ್ಲ. ತಿರ್ಗಾ ಏನು ಗ್ಯಾಪ್ ಬಿಡ್ತೀವಿ, ತಿರ್ಗಾ 60 ದಿನ ಹೂವು ಆಗೋಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗುದು. ಅದೇ ಎವಲ್ಯೂಷನರಿ ಮೆಕಾನಿಸಮ್. ನೀರು ಕೊಟ್ಟರೆ ಹೂ ಬರುತ್ತೆ, 60 ದಿನಕ್ಕೆ ಬರುತ್ತೆ ಅದು ಕಂಟಿನ್ಯೂಸ್ ಕೊಟ್ಟರೆ. ನೀವು ಕಂಟಿನ್ಯೂಸ್ ಕೊಟ್ಟು ಬಿಟ್ಬಿಟ್ಟು ತಿಂಗಳಿಗೆ ಒಂದೊಂದ್ಸರಿ ಕೊಟ್ಟರೆ ಬರಲ್ಲ, ಸಾಕಾಗಲ್ಲ ಹೂವು ಬರೋಕ್ಕೆ. ಜೊತೆಗೆ ಲಘು ಪೋಷಕಾಂಶಗಳು ಇಂಥವು ಏನಾದರೂ ಕೊಡ್ಬೇಕು? ಅದನ್ನು ನಮ್ಮ ಏಪ್ರಿಲ್ ಗಂಟೆ ಏನು ಕೊಡಿಸಲ್ಲ, ಶೇಡ್ ತೆಗಿತೇವೆ. ನೀರು ಕೊಟ್ಟಮೇಲೆ ಒಂದು ಲಘು ಪೋಷಕಾಂಶ ನಾವು ಪೇಪರ್ ಸ್ಪೆಷಲ್ ಅಂತ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೇವೆ. ಸೊ ಅದರಲ್ಲಿ ಮೆಗ್ನೀಷಿಯಂ ಇದೆ, ಬೋರಾನ್ ಇದೆ, ಜಿಂಕ್ ಇದೆ, ಅದ್ರ ಜೊತೆಗೆ ಸಣ್ಣ ಸಣ್ಣ NPK ಅಂತ ಸ್ವಲ್ಪ ಇದೆ. ಅದನ್ನು 1 kg 5 g/L ಅದು, ಮತ್ತು 19 ಆಲು ಅಥವಾ ನಾವೇನು ಮಾಡ್ತೇವೆ MAP ಹೇಳ್ತೇವೆ, ಮಾನು ಅಮೋನಿಯಂ ಫಾಸ್ಫೇಟ್, 13045 ಅಂತ ಬರುತ್ತೆ, N ಅಂಶ ಇರುತ್ತೆ, ಮತ್ತು 13450 ಪಿ ಜಾಸ್ತಿ ಇರುವಂಥದ್ದು ಮಾನು ಅಮೋನಿಯಂ ಫಾಸ್ಫೇಟ್ ಅಂತ ಬರುತ್ತೆ, ಅದನ್ನು 1 kg ಹಾಕಿ ಸಿಂಪಡಣೆ ಮಾಡಬೇಕು. ಅದು ನೀವು ಪೇಪರ್ ಸ್ಪೆಷಲ್ ಸಿಕ್ಕಿಲ್ಲ ಅಂದರೆ ಮಾನು ಅಮೋನಿಯಂ ಫಾಸ್ಫೇಟ್ 2 kg ಹಾಕಿ ಸಿಂಪಡಣೆ ಮಾಡ್ಬೋದು, ಅದು ಹೂವು ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ನಾವು ಮೇನಲ್ಲಿ ಮಾಡಬೇಕು, ನೀರು ಕೊಡೋರು ಏಪ್ರಿಲ್ ಮೇನಲ್ಲಿ ಮಾಡಿದರೆ ಹೂವು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ನೀರೇ ಇಲ್ಲ ಅಂತ ಹೇಳಿದಾಗ ನಾವು ಜೂನ್ ಒಳಗೆ ಮಾಡಿರ್ಬೇಕು. ಅದ್ರ ಜೊತೆಗೆ ನೀರಿದ್ದರೆ ಗೊಬ್ಬರ ಕೊಡಬೇಕು. ಈಗೇನು ರೆಕಮೆಂಡ್ ಮಾಡಿದ್ದಾವೆ, 140 g ಸಾರಜನಕ, 50 g ರಂಜಕ, 250 g ಪೊಟ್ಯಾಷ್, 1 g/wine/year ಅಂತೇವೆ. ಸೊ ಅದರದ್ದು ಒಂದು ಭಾಗವನ್ನು, 3/4 ಭಾಗವನ್ನು ಏಪ್ರಿಲಲ್ಲಿ ನೀರು ಕೊಡೋರು ಕೊಟ್ಟರೆ ಹೂವು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದು ಒಂದು 250-300 g, 1-2 bag ಯೂರಿಯಾ, 1 bag ರಾಕ್ ಫಾಸ್ಫೇಟು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್, 2 bag ಪೊಟ್ಯಾಶ್, ಅದ್ರ ಮಿಕ್ಸ್ ಮಾಡಿ 2 bag ಯೂರಿಯಾ, 1 bag SSP, 2 bag ಪೊಟ್ಯಾಶು, ಅಂದರೆ 100 kg ಯೂರಿಯಾ, 100 kg ಪೊಟ್ಯಾಶು, MOP, 50 kg ಸಿಂಗಲ್ ಸೂಪರ್ ಫಾಸ್ಫೇಟ್, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು 100 kg ಹಾಕೋಬಹುದು ಸಿಂಗಲ್ ಸೂಪರ್ ಫಾಸ್ಫೇಟ್. ಆದರೆ ಅಂದರೆ ಒಂದೊಂದು ಬಳ್ಳಿಗೆ ಎಷ್ಟು ಕೊಡಬೇಕಾಗುತ್ತೆ? 200-300 g. ದೊಡ್ಡ ಗಿಡ ಆದರೆ 300 g, 2 ಕೈಯಿಂದ 3 ಕೈ 4 ಕೈ 5 ಕೈ ಅಂತೇವೆ ಹಿಡಿ ಹಿಡಿ, ಒಂದು 75-100 g ಬರುತ್ತೆ ಒಬ್ಬ ಹೆಣ್ಮಗಳದು ಕೈ. ಅದನ್ನು ನೋಡಿಕೊಂಡು 2 ಕೈ ಕೊಡಿ 3 ಕೈ ಕೊಡಿ ಸುತ್ತ ಹಾಕಬೇಕು, ಸುತ್ತ ಹಾಕಬೇಕು. ಸೊ ಅದನ್ನು ಮಾಡಿ ನೀರು ಕೊಡೋ ವ್ಯವಸ್ಥೆ ಇದ್ದರೆ ಮಾಡಬೇಕು, ನೀರು ಕೊಡದೇ ಇರೋರು ಮೇಗೆ ಕಾಯಬೇಕು, ಮೇಗೆ ಕೊಡಬೇಕಾಗುತ್ತೆ. ಅಂದರೆ ಲಘು ಪೋಷಕಾಂಶಗಳು ಸಿಂಪರಣೆಗೆ, ಮುಖ್ಯ ಪೋಷಕಾಂಶಗಳು ಮಣ್ಣಿಗೆ ಕೊಡ, ಮಣ್ಣಿಗೆ ಕೊಟ್ಟರೆ ನಿಮಗೆ ಇಳುವರಿ ಬರಲಿಕ್ಕೆ ಚೆನ್ನಾಗುತ್ತೆ. ಕಾಂಪೋಸ್ಟನ್ನು ಈ ಸಂದರ್ಭದಲ್ಲಿ ಏನಾದರೂ ಕೊಡ್ಬೋದು? ಮೇನಲ್ಲಿ ಕೊಡ್ಬೋದು, ಮಳೆ ಬಂದಾಗ ಮೇನಲ್ಲಿ ಕೊಟ್ಕೊಂಡು, ಅಂದರೆ ಜೂನ್ ನಂತರ ಕೊಡಲಿಕ್ಕೆ ಹೇಳುವುದಿಲ್ಲ, ಜೂನ್ 15 ಮೇಲೆ ಮಳೆ ಹಿಡಿದ್ಬಿಡುತ್ತೆ ಅಂತ ಹೇಳಿ ಹೇಳುವುದಿಲ್ಲ. ಮೇನಲ್ಲಿ ರೆಡಿ ಇರಬೇಕು, ಅಂದರೆ ಹೋದ ವರ್ಷದ ಕಾಂಪೋಸ್ಟ್ ರೆಡಿ ಇದ್ದರೆ ಕೊಡ್ಬೋದು. ಇನ್ನು ಕೀಟಗಳು ಏನಾದರೂ ಕಂಡು ಬರ್ತಾವ ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ ಅಂತ ಏನಾಗುತ್ತೆ, ಈಗ ಕಾಣ್ತಾ ಇದ್ದಾವೆ ಕೀಟಗಳು, ಸಲ್ಕ ಕೀಟಗಳಿದೆ. ಈಗ ಅಂದರೆ ನಾವು ಕುಯ್ಯೋ ಗಂಟೆ ಯಾವುದೇ ಒಂದು ಸಿಂಪಡಣೆ ಮಾಡಲಿಕ್ಕೆ ಹೇಳುವುದಿಲ್ಲ, ಅಂಶ ಇರುತ್ತೆ ಅಂತ, ಅದು ಉಳಿದಿತ್ತೆ ಅಂತ ಹೇಳಿ. ಆದ್ರಿಂದ ಕುಯ್ದ ತಕ್ಷಣ ಒಂದು ಪಿಪ್ರೋನಿಲ್ಲು ಮೆಣಸಿನಲ್ಲಿ ಇಮಿಡಾಕ್ಲೋರೋಫಿಡ್ 0.5 ml/L ಸಿಂಪಡಣೆ ಮಾಡ್ಕೊಬೇಕು, ತೋಟಕ್ಕೆಲ್ಲ ಮಾಡ್ಬೋದು. ಅವಾಗ ಈಗ ನಾವು ಬೇರೆ ಟೈಮಲ್ಲಿ ಏನು ಹೇಳ್ತೇವೆ ಅಂದರೆ ಬಂದಿದ್ದ ಗಿಡಕ್ಕೆ ಮಾತ್ರ ಮಾಡಿ ಅಂತೇವೆ. ಸೊ ಈಗಾಗಲೇ ಕುಯ್ದಿರ್ತೀರಿ, ಒಂದು ಇನ್ಸೆಕ್ಟಿಸೈಡ್ ವರ್ಷಕ್ಕೆ ಒಂದ್ಸರಿ ಆದರೂ ಮಾಡಿಬಿಡಿ ಅಂತಿದ್ದಾವೆ. ಸೊ ಅವಾಗ ಹುಳಗಳು ಕಡಿಮೆ ಆಗ್ತವೆ ತೋಟಗಳಲ್ಲಿ, ಸೊ ಸಲ್ಕ ಕೀಟಗಳನ್ನು ಕಡಿಮೆ ಆಗ್ತವೆ. ಅಥವಾ ಸಲ್ಕ ಕೀಟ ಆಗಲೇ ಬಂದಿದ್ದರೆ 15 ದಿನ ಬಿಟ್ಟು ಇನ್ನೊಂದು ಸರಿ ಅದೇ ಗಿಡಕ್ಕೆ ಹೊಡಿಬೇಕು. ಕೆಲವು ಸಂದರ್ಭದಲ್ಲಿ ಜುಲೈ ತಿಂಗಳಿನಲ್ಲಿ ಕೊತ್ತು ಬೀಳೋ ಒಂದು ಸಮಸ್ಯೆ ಕಾಣ್ತಾ ಇರ್ತೀವಿ, ಇದಕ್ಕೇನು ಮುಂಜಾಗ್ರತೆ ವಹಿಸಬೇಕಾಗತ್ತೆ ಅಂತ? ಕೊತ್ತು ಬೀಳೋದು ಒಂದು ಸಮಸ್ಯೆ, ಅದನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೆ ಫೆಬ್ರವರಿಯಲ್ಲೇ ಯೋಚನೆ ಮಾಡಬೇಕು. ಅಂದರೆ ಅವಾಗಲೇ ನೀರು ಕೊಡೋದಕ್ಕೆ ಪ್ರಾರಂಭ ಮಾಡಬೇಕು ಅಂತಲೇ. ಹಾಂ, ನೆರಳು ತೆಗಿಬೇಕು ಆ ಪ್ರದೇಶಗಳಲ್ಲಿ. ಇದು ಏನಾದರೆ ಎಲ್ಲ ತೋಟದಲ್ಲೂ ಕೊತ್ತು ಬೀಳೋದು, ಕೆಲವು ಭಾಗದಲ್ಲಿ ಮಾತ್ರ ಬೀಳುತ್ತೆ. ಆ ಸಮಸ್ಯೆಯನ್ನು ಅವರು ಅಲ್ಲಿಗೆ ನಿರ್ವಹಣೆ ಕ್ರಮಗಳೇ ಬೇರೆ. ಅದು ಮೆಣಸು ಹೂವು ಬಿಡೋದನ್ನೇ ಈಗ ಎತ್ತರ ಪ್ರದೇಶಗಳಲ್ಲಿ ಲೇಟಾಗಿ ಅವ್ರಿಗೆ ಕ್ರಾಪ್ ಸಿಗೋದೇ ಇಲ್ಲ. ಸೊ ಅವ್ರಿಗೆ ಕ್ರಾಪ್ ಬೇಕಂತ ಹೇಳಿದರೆ ಈಗ ಆ ಕ್ರಾಪಲ್ಲಿ ಶೇಡ್ ತೆಗಿಬೇಕು ಅವರು, ಆಮೇಲೆ ಮಾರ್ಚ್ 15 ಕುಯ್ದುಬಿಡ್ಬೇಕು ಅವರು. ಕುಯ್ದುಬಿಟ್ಟು ನೀರು ಕೊಡ್ಲಿಕ್ಕೆ ಶುರು ಮಾಡಬೇಕು, ಇಲ್ಲ ಅಂದರೆ ಆನ್ ಕ್ರಾಪೇ ನೀರು ಕೊಡಬೇಕು, ಆಮೇಲೆ ಹಣ್ಣಾದಾಗ ಕುಯ್ಕೋಬೋದು. ಅದು ಕುಯ್ದಕ್ಕೆ ಏನು ಸಂಬಂಧ ಇರೋದಿಲ್ಲ. ನೀರು ಕೊಟ್ಟು ನೆಕ್ಸ್ಟ್ ಇಯರ್ ಮೇ ಎಂಡಲ್ಲಿ ಹೂವು ಬರಬೇಕು. ಅದು ಜೂನಲ್ಲಿ ಬಂದರೆ ಸೆಟ್ ಆಗುತ್ತೆ, ಬಿದ್ದೋಗಲ್ಲ. ಜುಲೈನಲ್ಲಿ ಬಂದರೆ ಬಿದ್ದೋಗುತ್ತೆ, ಇದು ಅವ್ರಿಗೆ ಗೊತ್ತಿರುತ್ತೆ ಬಿದ್ದೋಗುತ್ತೆ ಅಂತ. ಬಿದ್ದೋಗಬಾರ್ದು ಅಂತ ಹೇಳಿದ್ರೆ ಈ ಕೆಲಸ ಮಾಡಬೇಕು, ಸ್ವಲ್ಪ ಮುಂಚಿತವಾಗಿ ಬರೋಂಗೆ ಮಾಡಬೇಕು. ಈಗ ಬಿದ್ದೋದಾಗ ಬಂದು ನಮ್ಮನ್ನು ಕೇಳಿದರೆ ಅದು ಬಿದ್ದೋಗುತ್ತೆ ಅಂತ ಹೇಳ್ತೇವೆ ನಾವನ್ನು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಜುಲೈನಲ್ಲಿ ಬಂದಂತ ಹೂಗಳಲ್ಲಿ ಹೆಣ್ಣು ಇರುತ್ತೆ ಗಂಡು ಇರೋದು, ಪರಾಗಸ್ಪರ್ಶ ಆಗಲ್ಲ, ಪರಾಗಸ್ಪರ್ಶ ಆಗುದಿಲ್ಲ. ಅದರಿಂದ ಒಂದು ರೀಸನ್. ಎರಡನೇದು, ಆ ಪ್ರದೇಶಗಳಲ್ಲಿ ಎಲೆ ಚುಕ್ಕೆ ರೋಗ ಬರುತ್ತೆ. ಅದೇ ಅಲ್ಲಿ ಮಿಸ್ಟ್ ಬಂದಿರುತ್ತೆ ಅಷ್ಟೊತ್ತಿಗೆ, ಬೆಳಿಗ್ಗೆ ಮಿಸ್ಟ್ ಇರುತ್ತೆ ಅಥವಾ ಸಾಯಂಕಾಲ ಮಿಸ್ಟ್ ಇರುತ್ತೆ. ಮಿಸ್ಟ್ನಲ್ಲಿ ಎಲೆ ಚುಕ್ಕೆ ರೋಗ ಹರಡೋದು ಜಾಸ್ತಿ, ಹರಡ್ದಂಗೆ ಮಾಡಬೇಕು. ಸೊ ಅದರಿಂದ ಎಲ್ಲ ಪ್ರಿಫೋನ್ ಮಾಡಿ ಕೆಲಸ ಬೇಗ ಮಾಡಿದರೆ ಅಲ್ಲಿ ಕ್ರಾಪ್ ಬರ್ಸ್ಬೋದು. ನಾವು ತುಂಬ ಕಡೆ ಯಾರು ರೈತರು ನಮ್ಮನ್ನು ಗುಲ್ಲರ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಅವ್ರ ಕೈಲೆಲ್ಲ ಮಾಡಿಸಿ ನೋಡಿಸಿದ್ದಾವೆ, ಬರುತ್ತೆ. ಎಲ್ಲಿ ಕೊತ್ತು ಬಿದ್ದೋಗುತ್ತೆ ಅನ್ನೋದು, ಬಿದ್ದೋಗೋದೇ ಒಂದು ಸಮಸ್ಯೆ. ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಎಷ್ಟು ಪ್ರೀಫೋನ್ ಮಾಡಲಿಕ್ಕೆ ನೀರಿನ ವ್ಯವಸ್ಥೆ ಇರಬೇಕು. ಯಾಕೆಂದರೆ ನೀರಿನ ವ್ಯವಸ್ಥೆ ಇಲ್ಲದವ್ರಿಗೆ ಈ ಐಡಿಯಾ ಎಲ್ಲ ಹೇಳಿದ್ರೆ ಕಷ್ಟ. ಯಾಕೆಂದರೆ ನಾಳೆ ತೋಟಗಳು ಒಣಗೋಗ್ಬಿಡ್ಬೋದು. ಶೇಡ್ ತೆಗೀರಿ ಅಂತ ಹೇಳಿದರೆ ನೀರು ಹಾಕದೇ ಇದ್ದರೆ ಕಾಫಿ ತೋಟ ಇರುತ್ತೆ ಅವರದು, ಮೆಣಸು ತೋಟ ಇರುತ್ತೆ. ಸೊ ಅದರಿಂದ ಯಾರು ನೋಡ್ದೇನೆ ಹೇಳಲ್ಲ. ಈಗ ಯಾರಾದರೂ ನನಗೆ ಹೇಳಿದರೆ ಇಲ್ಲ ಇಲ್ಲ ನೋಡ್ಬಿಡ್ಬೇಕಾದ್ರೆ ಹೇಳುವ, ನಿಮ್ಮದೆಲ್ಲ ವ್ಯವಸ್ಥೆ ಇದ್ದರೆ ಹೇಳುವ, ಇಲ್ಲ ಅಂದರೆ ನೀವು ಮಾಡ್ತಾ ಇರೋದು ಸರಿ ಇದೆ, ಅವರವ್ರದ್ದು ವ್ಯವಸ್ಥೆಗೆ ಅದು ಸರಿ ಮಾಡ್ತಾ ಇರ್ತಾರೆ. ಅದನ್ನು ನಾವು ಡಿಸ್ಟರ್ಬ್ ಮಾಡೋದೇನಂತ ದೊಡ್ಡ ಕೆಲಸ ಅಲ್ಲ ಅಂತ. ಇನ್ನು ಈ ಸಸಿಗಳನ್ನು ಕೂಡ ಮಾಡ್ಕೋಬೋದಾ ಈ ಸಂದರ್ಭದಲ್ಲಿ? ಸಸಿಗಳನ್ನು ಮಾಡಲಿಕ್ಕೆ ತಯಾರಿ ನಡೆಸ್ಕೋಬೇಕು. ಸಸಿ ಮಾಡಲಿಕ್ಕೂ ರನ್ನರ್ಸ್ ಬೇಕು. ರನ್ನರ್ಸ್ಗಳು ಓಡ್ಕವಲ್ಗಳು ಅಂತೀವಲ್ಲ, ಅದು ರನ್ನರ್ಸ್ ಇರಬೇಕು. ಅದು ಮಾರ್ಚ್ ಏಪ್ರಿಲ್ ಮೇಲೆ ಸಿಗುತ್ತೆ. ನೀರು ಕೊಡೋರಾದರೆ ಮಾರ್ಚಲ್ಲಿ ನೀರು ಕೊಟ್ಟ ಮೇಲೆ ತೆಗಿಬೇಕು. ಸೊ ಮಾರ್ಚ್ನಲ್ಲಿ ಗಿಡಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ. ಈಗ ಮಣ್ಣನ್ನು ರೆಡಿ ಮಾಡ್ಕೊಳ್ಳೋದು, ಬ್ಯಾಗನ್ನು ರೆಡಿ ಮಾಡ್ಕೊಳ್ಳೋದು, ಅದನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದು. ಆದಷ್ಟು ಮಳೆ ಬೀಳದಂಗೆ ನರ್ಸರಿ ಮಾಡಲಿಕ್ಕೆ ನೋಡಬೇಕು. ಅಂದರೆ ರೈನ್ಔಟ್ ಶೆಲ್ಟರ್ ಮಾಡ್ಕೊಂಡು ನರ್ಸರಿ ಮಾಡಿದರೆ ಆದಾಯ ಜಾಸ್ತಿ. ಮಳೆ ಜೊತೆನೆ ಮಾಡಿದರೆ ಒಂದೊಂದ್ಸರಿ ಹೇಳಲಿಕ್ಕಾಗಲ್ಲ. ತುಂಬ ಜನ ರೈತರು ಮಾಡ್ತಾ ಇದ್ದಾರೆ. ಸೊ ಮಳೆಗಾಲ ಬಂದಾಗ ಭಾರಿ ಕಷ್ಟ ಪಾಪ ಅವರಿಗೆ. ಅಂದರೆ ಮಾರ್ಚ್ನಲ್ಲೇ ನಾವು ತುಂಡುಗಳನ್ನು ನೆಟ್ಕೊಂಡು ನೀರಾಕಿ ಸಸಿ ರೆಡಿ ಮಾಡ್ಕೋಬಹುದು. ಏಪ್ರಿಲ್ನಲ್ಲಿ ಚಿಗುರು ಬರುತ್ತೆ, ಜೂನಲ್ಲಿ ರೆಡಿ ಇರುತ್ತೆ. ಜೂನಿಗೆ ನಾವು ನಾಟಿ ಮಾಡ್ಕೋಬಹುದು. ಜೂನಿಗೆ ರೆಡಿ ಆದರೆ ನಾಟಿ ಮಾಡ್ಬೋದು. ಸೀಕ್ವೆನ್ಸಲ್ಲಿ ಹೋಗುತ್ತೆ. ಬಟ್ ಬಿಸಿಲು ಜಾಸ್ತಿ ಇರೋದ್ರಿಂದ ನೋಡೆ ಮಾಡಬೇಕು. ನೆರಳಿನ ವ್ಯವಸ್ಥೆ ಜಾಸ್ತಿ ಇರಬೇಕು. ಇತ್ತೀಚೆಗೆ ನೀರಿನ ಒಂದು ಆಶ್ರಯ ಇರಬೇಕು, ನೀರಿನ ಆಶ್ರಯ ಇರಬೇಕು, ನೆರಳಿನ ವ್ಯವಸ್ಥೆ ಇರಬೇಕು. ಯಾಕೆಂದ್ರೆ ಈ ಬಿಸಿಲುಗಳು ನೋಡ್ತಾ ಇದ್ರೆ ಬಾಡಿ ಹೋಗೋ ಸಾಧ್ಯತೆ, ಬಾಡಿ ಹೋಗೋ ಜಾಸ್ತಿ. ಇನ್ನು ಏಲಕ್ಕಿ ಬೆಳೆನಲ್ಲಿ ನಾವು ಏನೇನು ಕ್ರಮ ಅನುಸರಿಸಬಹುದು ಈ ಬೇಸಿಗೆಯಲ್ಲಿ? ಬೇಸಿಗೆ ಅಂದಾಗ ಏಲಕ್ಕಿ ಅಂತ ಹೇಳಿದ ತಕ್ಷಣ ನೀರು ಕೊಡೋದು. ಈಗ ನಾವು ಆಗಲೇ ನೀರು ಕೊಡ್ಲಿಕ್ಕೆ ಶುರು ಮಾಡಿದ್ದೇವೆ. ಫೆಬ್ರವರಿ 15ರಿಂದ ನೀರು ಕೊಡೋದು ಮಾಮೂಲಿ. ಸೊ ಈ ವರ್ಷ ಆಲ್ಮೋಸ್ಟ್ ಜನವರಿ ಎಂಡಿಂದನೇ ನೀರು ಕೊಡೋ ವ್ಯವಸ್ಥೆ ಬಂದ್ಬಿಟ್ಟಿದೆ. ಸ್ವಲ್ಪ ಬಿಸಿಲು ಚುರುಕಾಗಿದೆ, ಬಿಸಿಲು ಚುರುಕಾಗಿದೆ. ಆಗಲೇ ವಾತಾವರಣ ಸುಧಾ ವಾತಾವರಣ ಆಗಿದೆ. ನೀರನ್ನು ಕೊಡಬೇಕು. ಸ್ಪ್ರಿಂಕ್ಲರ್ ಇರಿಗೇಷನ್ ಇರ್ಬೋದು, ಮಿಸ್ಟ್ ಇರಿಗೇಷನ್ ಇರ್ಬೋದು, ಮಿನಿ ಸ್ಪ್ರಿಂಕ್ಲರ್ ಇರ್ಬೋದು. ನೀರನ್ನು 12ರಿಂದ 15 ದಿನದೊಳಗೆ ಕೊಡ್ತಾ ಇರಬೇಕು. ಸೊ 1 ಇಂಚ್ ಮಳೆ ಆದರೂ 12 ದಿನಕ್ಕೊಂದ್ಸರಿ ಬೀಳಬೇಕು. ನೆರಳನ್ನು ಆದಷ್ಟು ನಿಧಾನವಾಗಿ ತೆಗೆಯೋದು ಒಳ್ಳೆಯದು ಅನ್ಸುತ್ತೆ. ಯಾಕೆಂದರೆ ಮೇನಲ್ಲಿ ನೆರಳಿಸಿದ್ರೆ ಸಾಕು ಏಲಕ್ಕಿಗೆ. ನೆರಳು ನಿಯಂತ್ರಣ ಆಮೇಲೆ ಮಾಡ್ಕೋಬೋದು. ಮಚ್ಚಿಗೆ ಇದ್ದರೆ ಒಳ್ಳೆಯದು, ಮಚ್ಚಿಗೆ ಮಾಡ್ಕೊಳ್ಳೋದು. ಯಾರು ಮಣ್ಣು ಕೊಡೋಕ್ಕಾಗಿಲ್ಲ ಅವಾಗ, ಅಟ್ಲೀಸ್ಟ್ ಈಗಾದ್ರೂ ಅಟ್ಲೀಸ್ಟ್ ಸತ್ತೆಗಳನ್ನ ಒಣಗಿರೋ ಎಲೆಗಳನ್ನು ಮುಚ್ಚಬೇಕು. ಆದಷ್ಟು ಒಣಗಿರೋ ಎಲೆಗಳು ತೆಗಿಯೋದು ಬೇಡ ಅನ್ಸುತ್ತೆ. ಥ್ರ್ಯಾಶಿಂಗ್ ಅಂತ ಹೇಳ್ತೇವೆ, ಈಗ ಥ್ರ್ಯಾಶಿಂಗ್ ಮಾಡಿಬಿಟ್ಟು ನೀರು ಕೊಡಲಿಲ್ಲ ಅಂದರೆ ಕಾಂಡ ಒಣಗೋಗ್ಬಿಡುತ್ತೆ. ಸೊ ನೀರಿರೋರು ಮಾಡಿಬಿಟ್ಟು ಅನಂತರ ಒಂದು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಕೊಬೇಕು. ನಾರ್ಮಲಿ ಪಿಪ್ರೋನಿಲ್ ಅನ್ನೋ ಸ್ಪ್ರೇ ಮಾಡ್ತಾರೆ, 1 ml/L. ಇದಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ಥ್ರಿಪ್ಸ್ನ ಒಣ ವಾತಾವರಣದಲ್ಲಿ ಅದರ ಬೆಳವಣಿಗೆ ಜಾಸ್ತಿ. ಅವೇನು ಮಾಡುತ್ತೆ ಅಂದರೆ ಈಗ ಏನು ಏಪ್ರಿಲಲ್ಲಿ ಹೂವು ಬಿಡ್ಲಿಕ್ಕೆ ಬರುತ್ತೆ, ಆ ಹೂದು ಕಾಯಿಗೆನೆ ಹೋಗಿ ಚುಚ್ಚಿಬಿಡ್ತವೆ. ಸೊ ಅದು ಲಾಸ್ಟ್ಗೆ ಕಜ್ಜಿಯಾಗಿ ಮುಂದೆ ಕಾಣುತ್ತೆ. ಸೊ ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ಇನ್ಸೆಕ್ಟ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಅಂದರೆ ಬೇಸಿಗೆನಲ್ಲೇ ಇದು ಹೂ ಬರುತ್ತಾ, ಇದು ಮಾರ್ಚಲ್ಲಿ ಶುರುವಾಗ್ಬಿಡುತ್ತೆ. ಸೊ ಅದಕ್ಕೆ ಇದೇನು ಮಾಡುತ್ತೆ, ಹುಳ ಹೋಗಿ ಆ ಹೂವಿಲ್ಗೆನ ಚುಚ್ಚಿಬಿಡುತ್ತೆ. ಅದು ದೊಡ್ಡದಾಗುತ್ತೆ, ಒಂದೇ ಒಂದು ಚುಚ್ಚಿ ಇದ್ರೂ ಸುದ ದೊಡ್ಡದಾಗುತ್ತೆ ಕೊನೆಗೆ. ಅದೇ ಅಂದರೆ ಅದು ಅಷ್ಟಕ್ಕೂ ಚುಚ್ಚಿರೋಲ್ಲ. ಅದು ಏನು ಕಾಯಿಲಲ್ಲಿ ಎಲ್ಲೋ ಒಂದು ತೂತ ಮಾಡಿರುತ್ತೆ, ಅದು ನೋಡಿದರೆ ಲಾಸ್ಟ್ ಗೆರೆ ಆಗಿಬಿಡುತ್ತೆ. ಸೊ ಅದರಿಂದ ಈಗ ಅದು ಆ ಪಾಪ್ಯುಲೇಷನ್ ಇಲ್ದಂಗೆ ನೋಡಿಕೊಂಡ್ರೆ ಸುವಾಗ ಒಳ್ಳೇದಾಗುತ್ತೆ. ನಾರ್ಮಲಿ ಥ್ರ್ಯಾಶ್ ಮಾಡಿಬಿಟ್ಟು ಸ್ಪ್ರೇ ಮಾಡೋದು ಒಳ್ಳೇದು, ಬಟ್ ಇಷ್ಟು ಬೇಸಿಗೆ ಇರೋದ್ರಿಂದ ಥ್ರ್ಯಾಶ್ ಮಾಡೋದು ಕಷ್ಟ. ಸೊ 1-2 ಸರಿ ಹಾಗೆ ಹೊಡ್ಕೊಳ್ಳೋದು ಒಳ್ಳೇದು. ನೀರಾವರಿ ಇದ್ದವ್ರು ಮಾಡ್ಬೋದು, ಅಥವಾ ತಮ್ಮ ತೋಟ ಕವರ್ ಆಗಿಬಿಟ್ಟಿದ್ರೆ. ಏಲಕ್ಕಿ ಅಂತ ಹೇಳಿದರೆ ಇತ್ತೀಚೆಗೆ ಏನಾಗಿದೆ ಅಂದರೆ 2ನೇ ವರ್ಷಕ್ಕೆ ನಮ್ಮ ತೋಟದಲ್ಲಿ ಯಾವುದು ಕಳೆ ಬರ್ದಂಗೆ ನೋಡ್ಕೋಬೇಕು. ಕಳೆ ಬರ್ದಂಗೆ ಏಲಕ್ಕಿ ಬೆಳಿಬೇಕು, ಆವಾಗ ನೀವು ತೆಗಿಬೋದು. ಯಾಕೆ ಮೇಲೆ ಎಲ್ಲ ಏಲಕ್ಕಿ ಇರುತ್ತೆ, ಕೆಳಭಾಗ ಮಾತ್ರ ಒಣಗಿರೋದಿರುತ್ತೆ. ತೆಗೆದ್ಬಿಟ್ಟು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಬೋದು. ಬಟ್ ಕೆಲವು ತೋಟಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಅಲ್ಲಲ್ಲೇ ಖಾಲಿ ಖಾಲಿ ಇರುತ್ತೆ, ಅಲ್ಲಿ ತೆಗೆದ್ಬಿಟ್ರೆ ಒಣಗೋಗ್ಬಿಡುತ್ತೆ. ಸೊ ಅದರಿಂದ ನಿಧಾನಕ್ಕೆ ತೆಗೆ ಬುಡಕ್ಕೆ ಮಣ್ಣನ್ನು ಏನಾದರೂ ಹಾಕಬೇಕಾಗುತ್ತೆ. ಮಣ್ಣನ್ನು ನಾನು ಒಂದು ಸೆಪ್ಟೆಂಬರ್-ಅಕ್ಟೋಬರಲ್ಲೇ ಕೊಡ್ತೇವೆ. ಮಳೆ ನಿಂತ ಮೇಲೆ? ಹಾಂ, ಮಳೆ ನಿಂತ 20 ದಿನಕ್ಕೆ ಕೊಟ್ಬಿಡ್ಬೇಕು. ಮಾಡಿ ಮಲ್ಚ್ ಮಾಡಿ ಕಾಂಪೋಸ್ಟ್ ಕೊಟ್ಟು ಮಲ್ಚ್ ಮಾಡಿ ಇಟ್ಕೊಂಡಿದ್ದ ತೋಟಗಳಲ್ಲಿ ತೊಂದರೆ ಆಗಲ್ಲ. ಸೊ ಈಗ ಮಣ್ಣು ಕೊಡೋದು ಕಷ್ಟ, ಯಾಕೆಂದರೆ ನೀರಾವರಿ ಮಾಡಿಕೊಂಡು ಮಣ್ಣು ಕೊಟ್ಟು ತಿರ್ಗಾ ಅದಕ್ಕೆ ಹೂವನ್ನು ಬರ್ತಾ ಇರುತ್ತೆ. ಮಾಡಿದ್ರೆ ತಪ್ಪೇನಿಲ್ಲ, ನೀರು ಕೊಡ್ತಾ ಇರೋ ಕಾಂಪೋಸ್ಟ್ ಕೊಡ್ಬೋದು ಕೊಡ್ಬೋದು ಕೊಡ್ಬೋದು. ಮತ್ತೆ ಲಘು ಪೋಷಕಾಂಶಗಳು ಮೇನಲ್ಲಿ ಮಳೆ ಚೆನ್ನಾಗಿ ಹಿಡಿದ ಮೇಲೆ ನೀವು ಮೈಕ್ರೋ ನ್ಯೂಟ್ರಿಯಂಟ್ ಕಾರ್ಡಮಮ್ ಸ್ಪೆಷಲ್ ಅನ್ನು ಸಿಂಪಡಣೆ ಮಾಡ್ಬೋದು. ನಮ್ಮಲ್ಲಿ ಕಾರ್ಡಮಮ್ ಸ್ಪೆಷಲ್ ಇದೆ 5 g/L, ಅದನ್ನು ಸಿಂಪಡಣೆ ಮಾಡ್ಬೋದು. ಅದಕ್ಕೊಂದು 19 ಅದನ್ನು ಹಾಕ್ಕೊಂಡು ಎರಡನ್ನು ಸೇರಿಸಿ ಸಿಂಪಡಣೆ ಮಾಡಿದರೂ ತೋಟ ಚೆನ್ನಾಗುತ್ತೆ. ಸೊ ನಮ್ಮ ಕಾರ್ಡಮಮ್ ಸ್ಪೆಷಲಿಂದ ಅದು ವರ್ಷಕ್ಕೆ 2 ಮಾಡಿದರೆ ಒಂದು 20-30% ಇಳುವರಿ ಜಾಸ್ತಿ ಬರುತ್ತೆ ಅಂತ ತೋರಿಸಿಯಾಗಿದೆ. ಎಲ್ಲ ಸಿಂಪಡಣೆ ಮೂಲಕ ಕೊಡುವಂಥ ಕೊಡ್ಬೋದು. ಮತ್ತು ಸಸ್ಯಹೀನಗಳು ಏನಾದರೂ ಕಂಡು ಬರ್ತಾವ ಟ್ರಿಪ್ಸ್ ಜೊತೆಗೆ? ಸ್ಟ್ರಿಪ್ಸ್ ಜೊತೆಗೆ ಸಸ್ಯ ಏನುಗಳು ಕಂಡುಬರುತ್ತೆ. ಈ ಕಟ್ಟೆ ರೋಗಗಳು ಎಲ್ಲಿ ಅವಳಿ ಜಾಸ್ತಿ ಇರುತ್ತೆ, ಕಟ್ಟೆ ಗಿಡಗಳನ್ನು ತೆಗೆದಾಕಬೇಕು. ನೀವು ಯಾವಾಗ ಒಂದು ಇನ್ಸೆಕ್ಟಿಸೈಡ್ ಹೊಡಿತೀರಾ, ಥ್ರ್ಯಾಶ್ ಮಾಡಿಬಿಟ್ಟು ಹೊಡೆದಾಗ ಏನುಗಳನ್ನು ಸುದ ಕಡಿಮೆ ಆಗುತ್ತೆ. ಕಟ್ಟೆ ಗಿಡಗಳಿದ್ದರೆ ತೆಗಿಬೇಕು, ಯಾಕೆ ಬರೋ ವರ್ಷಕ್ಕೆ ಕ್ರಾಪ್ ಹೋಗ್ತಾ ಇದ್ದಾವೆ. ಸರ್ವೆ ಮಾಡಬೇಕು ಮಂತ್ಲಿ, ಪ್ರತಿ ಗಿಡವನ್ನು ಕಟ್ಟೆ ರೋಗಕ್ಕೆ ಸರ್ವೆ ಮಾಡಿ ಮೊಸಾಯಿಕ್ ಸಿಂಪ್ಟಮ್ ಇದ್ದರೆ ಅಂಥ ಗಿಡಗಳನ್ನು ತೆಗೆದು ಬಿಡಬೇಕು. ಮತ್ತೆ ಮಣ್ಣು ಪರೀಕ್ಷೆಗೂ ಇದು ಸಕಾಲ ಅಂತೀರಾ ಹೇಗೆ? ಹೌದು, ಈಗ ನೀರು ಏನು ಕೊಡಲಿಕ್ಕೆ ಶುರು ಮಾಡ್ತೇವೆ ಅದರೊಳಗೇ ಮತ್ತೆ ತೆಗಿಬೋದು. ಮಣ್ಣನ್ನು ತೆಗೆದುಬಿಟ್ಟು ನೀವು ಪರೀಕ್ಷೆ ಮಾಡಿಕೊಂಡು, ಈಗ ಏಪ್ರಿಲ್ ಮೇನಲ್ಲಿ ಗೊಬ್ಬರ ಕೊಡಲಿಕ್ಕೆ ನೀರು ಕೊಡೋರು ಮೇನಲ್ಲಿ ಗೊಬ್ಬರ ಕೊಡ್ಬೋದು. ಸೊ ಅಷ್ಟೊತ್ತಿಗೆ ನೀವು ಮಣ್ಣು ಪರೀಕ್ಷೆ ಮಾಡಿ ಸುಣ್ಣವನ್ನು ಈಗ ಕೊಡಬೇಕು. ಈಗ ಸುಣ್ಣವನ್ನು 2 ಕೊಡ್ತಾ ಇರಬೇಕಾಗುತ್ತೆ? 2 ಸುಣ್ಣವನ್ನು ಕೊಡಬೇಕು. pH ಆಲ್ಮೋಸ್ಟ್ 6.5-7 ಇದ್ದರೆ ಒಳ್ಳೆಯದು. ಸೊ ಆ ರೀತಿ ನಾವು ಮಾಡಿದರೆ ಒಳ್ಳೆಯದು. ಅಂದರೆ ಮಳೆ ಪ್ರಾರಂಭದಲ್ಲಿ ಗೊಬ್ಬರನೂ ಕೊಡಬೇಕಾಗತ್ತೆ, ರಾಸಾಯನಿಕ ಗೊಬ್ಬರ ಕೊಡಬೇಕಾಗತ್ತೆ. ಅದು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ? ನಾರ್ಮಲಿ ಕಳೆಕ್ಕಿಯಲ್ಲಿ 125 ಸಾರಜನಕ, 125 ರಂಜಕ, 250 ಪೊಟ್ಯಾಶ್ ಕೊಡಬೇಕು ಹೆಕ್ಟೇರ್ಗೆ. ಹೆಕ್ಟೇರ್ಗೆ ಅದು ವರ್ಷಕ್ಕೆ ನೀವು ಸಿಂಪಲಾಗಿ ಹೇಳಂಗಿದ್ರೆ ಒಂದು 2 ಯೂರಿಯಾ, ಒಂದು 2 ರಾಕ್ ಫಾಸ್ಫೇಟು, 3 ಪೊಟ್ಯಾಶ್, ಅದರ ಮಿಕ್ಸರನ್ನು ಪ್ರತಿ ಗಿಡಕ್ಕೆ ಒಂದು 100-150 g ಅಷ್ಟು ಕೊಟ್ಕೊಂಡ್ಬರಬೇಕು. ಅದೊಂದು ಮೇನಲ್ಲಿ ಕೊಡ್ಬೋದು. ಅನಂತರ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸೊ ನೀರಾವರಿ ಇದ್ದರೂ 3-4 ಸ್ಪ್ಲಿಟ್ಟಲ್ಲಿ ಕೊಟ್ಟರೆ ಒಳ್ಳೆಯದು. ಮತ್ತು ಸಣ್ಣ ಸಣ್ಣ ಗಿಡ ಬೆಳೆಯೋರು ಮಂತ್ಲಿ ಒಂದು 50 ಕೊಟ್ಟರೆ ಬೇಗ ಬೇಗ ಬರುತ್ತೆ, ಅಂದರೆ ನೆಟ್ಟು ಹೊಸದಾಗಿ ಮಾಡುವಂಥವ್ರಿಗೆ ನೀರು ಕೊಡೋದು, ಸ್ವಲ್ಪ ಗೊಬ್ಬರ ಕೊಡೋದು. ಇತ್ತೀಚೆಗೆ ಏನಾಗಿದೆ ಅಂದರೆ ನಮ್ಮ ಮಣ್ಣುಗಳಲ್ಲಿ ನ್ಯೂಟ್ರಿಷನ್ ಅಂಶ ಕಡಿಮೆ ಆಗಿದೆ. ನೆಟ್ಟಂಥ ಗಿಡ ಅಷ್ಟಾಗಿ ಉಲ್ಸಾಗಿ ಬರ್ತಾ ಇಲ್ಲ. ಕಾಂಪೋಸ್ಟು ಮತ್ತು ನ್ಯೂಟ್ರಿಷನ್ನ ಕೊಟ್ಟರೆ ಬೆಳೆಸ್ಕೊಂಡು ತೋಟವಾಗಿ ಮಾಡ್ಕೊಬೋದು. ನಾವು ಒಂದು ಕಡೆ ಗೊಬ್ಬರವನ್ನು ಕಡಿಮೆ ಮಾಡಿ ಅಂತ ಹೇಳ್ತೀವಿ, ಕಡಿಮೆನೇ ಕೊಡಿ, ಸ್ವಲ್ಪ ಸ್ವಲ್ಪ ಕೊಡಿ. ಸಾವಯವ ಗೊಬ್ಬರ ಸ್ವಲ್ಪ ಹೆಚ್ಚು ಮಾಡ್ಬೋದು, ಹೆಚ್ಚಿಗೆ ಮಾಡಿದರೆ ಒಳ್ಳೆಯದು. ಮತ್ತು ಸಸಿಗಳನ್ನು ಕೂಡ ಏನಾದರೂ ಮಾಡ್ಕೊಳ್ಳೋ ಒಂದು ಅವಕಾಶ ಇರುತ್ತಾ? ಹೌದು, ಈಗಾಗಲೇ ಸೀಡು ಜರ್ಮಿನೇಟ್ ಮಾಡಿ ಆಗಲೇ ಬ್ಯಾಗಿಗೆ ಹಾಕ್ತಾ ಇದ್ದಾರೆ ಸಸಿಗಳನ್ನು, ಯಾರು ಬೀಜದಿಂದ ಗಿಡ ಮಾಡ್ಕೊಳ್ಳೋರು. ಸೊ ಬೀಜ ಹುಟ್ಟಿದೆ, ಆಗಲೇ ಬ್ಯಾಗ್ ಹಾಕಿದ್ದಾರೆ, 2-3 ಎಲೆ ಬಂದಿದೆ. ಸೊ ಅಲ್ಲಿ ಏನಂದರೆ ನೆರಳನ್ನು ಕೊಟ್ಕೋಬೇಕು. ಸೊ ಅಲ್ಲಿ ಕೊಳೆ ರೋಗ ಬರುತ್ತೆ, COC ಡ್ರಂಚ್ ಮಾಡ್ಕೊಬೇಕು. ಮತ್ತು ಎಲೆ ಚುಕ್ಕೆ ರೋಗ ಬರುತ್ತೆ, ಅದು ಕಾರ್ಬನ್ಡೈಜಿಮ್ ಬೇಸ್ಡ್ ಫಂಗಿಸೈಡ್, ಏನು ಸ್ಯಾಪ್ ಅಂತೀವಿ, ಅಕೋಮಿನ್ನು, ಈ ಥರ ಫಂಗಿಸೈಡನ್ನು ಒಂದು ಸ್ಪ್ರೇ ಮಾಡ್ಕೊಬೇಕು. ನೀರು ಜಾಸ್ತಿ ಮಾಡಬಾರ್ದು, ಕೊಳೆ ರೋಗ ಬಂದು ಡ್ಯಾಂಪಿಂಗ್ ಆಫ್ ಬರುತ್ತೆ ಅದು ನೀರು ಜಾಸ್ತಿ ಆದರೆ. ಮತ್ತು ನೆರಳನ್ನು ಸುದ ತುಂಬ ಕಡಿಮೆಯನ್ನು ಮಾಡಬಾರ್ದು, ಜಾಸ್ತಿನೂ ಮಾಡಬಾರ್ದು ಬೀಜದಿಂದ ಮಾಡುವಂಥವ್ರು. ಸೊ ತೋಟದಲ್ಲಿ ನಾವು ಕಾಯಿ ಗಿಡದಿಂದ ಮಾಡ್ಕೊಳ್ಳೋವಂಥವ್ರು ಆದಷ್ಟು ನೀರು ಕೊಡಬೇಕು. ನೀರು ಮತ್ತು ಗೊಬ್ಬರವನ್ನು ಕೊಟ್ಟರೆ ಪಿಳ್ಳೆಗಳು ಜಾಸ್ತಿ ಆಗ್ತವೆ, ಪಿಳ್ಳೆಗಳ ಮರಿಗಳು. ಸೊ ಅದು ಜಾಸ್ತಿ ಆಗುತ್ತೆ. ಅದನ್ನು ನೀವು ಬೇಕಿದ್ರೆ ಮೇನಲ್ಲಿ ತಿತ್ತು ದೋಳ ಜಾಸ್ತಿ ಮಾಡ್ಕೊಬೋದು, ಜೂನಲ್ಲಿ ತೆಗೆದು ಹೊಸ ತೋಟ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಓಹೋ, ಆ ರೀತಿನೂ ಮಾಡ್ಕೋಬೋದು. ನಾವೆಲ್ಲ ತಾಯಿ ಗಿಡದಿಂದನೇ ಗಿಡ ಮಾಡಿ ಜಾಸ್ತಿ ಕೊಡೋದು. ಬೀಜದಿಂದ ಏನು ಮಾಡ್ತಾ ಇಲ್ಲ? ಬೀಜದಿಂದ ಸ್ವಲ್ಪ ಮಾಡ್ತೇವೆ, ಮೋಸ್ಟ್ಲಿ ಟೂರಿಸ್ಟ್ಗಳಿಗೆಲ್ಲ ಬೀಜದ ಗಿಡ ತೊಗೊಂಡೋಗ್ತಾರೆ. ಯಾಕೆ ಇತ್ತೀಚೆಗೆ ಎಲ್ಲ ಟೂರಿಸ್ಟ್ಗಳನ್ನು ಏಲಕ್ಕಿ ಬೆಳೀಲಿಕ್ಕೆ ಬರ್ತಿದ್ದಾರೆ, ಗಿಡ ತೊಗೊಂಡೋಗ್ತಾರೆ. ಸೊ ಅದು ನಾವು ಜಾಸ್ತಿ ಬೀಜದಿಂದ ಮಾಡೋದಿಲ್ಲ, ತಳಿಗಳಿಂದ ಅಂದರೆ ಕಂದುಗಳಿಂದ ಮಾಡ್ತೇವೆ. ಕಂದುಗಳನ್ನು ಜೂನ್ನಿಂದ ನಾವು ಮಾರ್ತೇವೆ ರೈತರಿಗೆ. ಸೊ ನಮ್ಮಲ್ಲಿ ಏನು ತಳಿಗಳು ಬಿಡುಗಡೆ ಆಗಿದೆ, ಸೊ ನಮ್ಮಲ್ಲಿ ಅಪಂಗಲ 1 ಆಗಿದೆ, ಅಪಂಗಲ 2 ಆಗಿದೆ, ಮತ್ತು ISR ಅವಿನಾಶು, ISR ವಿಜೇತ. ಸೊ ಈ ತಳಿಗಳು ಇತ್ತೀಚೆಗೆ ನಾವು ಮನುಶ್ರೀ ಅಂತ ರಿಲೀಸ್ ಮಾಡಿದ್ದೇವೆ, ಮತ್ತು ISR ಕಾವೇರಿ ಅಂತ ರಿಲೀಸ್ ಮಾಡಿದ್ದೇವೆ. ಇದನ್ನೆಲ್ಲ ನಾವು ರೆಡಿ ಮಾಡ್ತಾ ಇದ್ದೇವೆ ಸ್ವಲ್ಪ ಮಟ್ಟಿಗೆ ಈ ತಳಿಗಳನ್ನು ರೈತರಿಗೆ ಕೊಡಲಿಕ್ಕೆ. ಮತ್ತು ಯಾರಿಗಾದ್ರೂ ಯಾವುದೋ ಒಂದು ತಳಿ ತೊಗೊಂಡು ಅವರೇ ಜೀವನ ಮಾಡೋಂಗಿದ್ರೆ ಲೈಸೆನ್ಸ್ ಮಾಡಿಸ್ಕೋಬೋದು. ಒಂದು 25-30 ರೂಪಾಯಿಯನ್ನು ಕಾಫಿಸಿಗೆ ಕಟ್ಟಿ ಆ ತಳಿಯನ್ನು ಅವರೇ ಗಿಡ ಜಾಸ್ತಿ ಮಾಡಿ ಮಾರಲಿಕ್ಕೆ ಮುಂದೆ ಜಾಸ್ತಿ ರೈತರಿಗೆ ಸಿಕ್ಕುತ್ತೆ. ಸೊ ಲೈಸೆನ್ಸಿಂಗ್ ಅಂತ ಹೇಳ್ತವೆ. ಸೊ ಆ ರೀತಿ ಮಾಡಿಕೊಂಡ್ರೆ ಅದು ಒಳ್ಳೆಯದು. ಅಂದರೆ ಬೀಜದಿಂದ ಮಾಡಿಕೊಂಡ್ರೆ ಏನು ಅದು ವೈವಿಧ್ಯತೆ ಜಾಸ್ತಿ ಬರುತ್ತೆ ಅಂತ? ಬೀಜದಿಂದ ಏನಾಗುತ್ತೆ ಅಂದರೆ ತಾಯಿಯೇ ಎಲ್ಲ ಗುಣಗಳು ಬರುವುದಿಲ್ಲ. ಒಂದು ಮತ್ತೆ ಪ್ರತಿ ಗಿಡಗಳು ವ್ಯತ್ಯಾಸ ಇರುತ್ತೆ, ವ್ಯತ್ಯಾಸ ಇರುತ್ತೆ, ಮತ್ತೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹಾ, ಮತ್ತೆ ಅದು ಒಂದು. ಎರಡನೇದು, ಮೊದಲನೇ ವರ್ಷನೇ ಒಂದು 30% ವೇರಿಯೇಷನ್ ಕಾಣ್ತಾ ಇದೆ. ಓಹೋ, ಈಗ ಎರಡನೇ ವರ್ಷ ಮೂರನೇ ವರ್ಷಕ್ಕೆ ಇಳುವರಿ ಬರೋದರಲ್ಲಿ ಕೆಲವು ಬರೋದೇ ಇಲ್ಲ, ಕೆಲವು ಇನ್ನೊಂದು ವರ್ಷ ಬರ್ತವೆ. ಸೊ 30% ವೇರಿಯೇಷನ್ ಅನ್ನ ಫೀಲ್ಡಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಅದರಿಂದ ಒಂದು ಬೀಜದಿಂದ ಮಾಡಿಕೊಂಡು ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳಿದರೆ ಇಳುವರಿ ಕಡಿಮೆ, ಸಕ್ಕರೆಯಿಂದ ಮಾಡಿ ಚೆನ್ನಾಗಿ ಮಾಡಿದರೆ ಇಳುವರಿ ಜಾಸ್ತಿ. ಏಲಕ್ಕಿ ಹೆಂಗಾಗಿದೆ ಅಂದರೆ ಚೆನ್ನಾಗಿ ಖರ್ಚು ಮಾಡಿ ಚೆನ್ನಾಗಿ ಮಾಡೋರಿಗೆ ಒಳ್ಳೆ ಆದಾಯ ಬರ್ತಾ ಇದೆ. ನಿಮ್ಮ ಹೆಸರಲ್ಲೇ ಒಂದು ತೋಟ ಅಂತ ಇದೆ, ಆ ತೋಟದಲ್ಲಿ ನಾವು ಒಂದು 5 ಎಕರೆ ಹಾಕ್ಸಿದ್ರು, 5 ಎಕರೆ ಹಾಕಿ ಒಳ್ಳೆ ಇಳುವರಿ ತೆಗೆದು ಈಗ 23 ಎಕರೆ ಹಾಕಿದ್ರು. ಅಂದರೆ ಏಲಕ್ಕಿಯಿಂದ ಆದಾಯ ಬರುತ್ತೆ ಅಂತ ಹೇಳಿ ಒಂಥರ ತೋರಿಸ್ತಾ ಇದ್ದಾರೆ. ಅದರಿಂದ ನಾವು ಅವರು ಜಾಸ್ತಿ ಮಾಡಿದ್ದಾರೆ. ಸೊ ಅದೇ ರೀತಿ ಬೇರೆ ರೈತರನ್ನು ಸುಮಾರು ಜನ ಆ ಥರ ಮುಂದೆ ಬರ್ತಾ ಇದ್ದಾರೆ ಇವಾಗ. ಸೊ ಅದೊಂದು ಇಂಟೆನ್ಸಿವ್ ಆಗಿ ಮಾಡೋರು. ನಮ್ಮ ಮಾಮೂಲಿ ಸಣ್ಣ ರೈತರು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ, ಅಷ್ಟು ಆದಾಯ ಬರ್ತಾ ಇಲ್ಲ. ಅದು ಕಾಫಿ ಜೊತೆ ಅಥವಾ ಅಡಿಕೆ ಜೊತೆ ಹಾಕ್ತಾ ಇದ್ದಾರೆ. ಅಲ್ಲಿ ಅಟ್ಲೀಸ್ಟ್ ಅವ್ರ ಮನೆಗಾದ್ರೂ ಅಥವಾ ಅವ್ರಿಗೆ ಬೇಕಾದಷ್ಟಾದರೂ ಬೆಳ್ಕೊಳ್ಳೋದು ಬಹಳ ಮುಖ್ಯ. ಪ್ರತಿಯೊಬ್ಬ ರೈತರು ಏಲಕ್ಕಿಯನ್ನು ಬೆಳಿಬೇಕು, ಸ್ವಲ್ಪ ಮಟ್ಟಿಗಾದರೂ ಹಾಕಿ ತಮ್ಮ ತೋಟದಲ್ಲಿ ಬೆಳ್ಕೊಂಡು ಒಳ್ಳೇದು. ಸೊ ನೆಂಟರು ಕೊಡೋಕ್ಕೂ ಆಗುತ್ತೆ, ಈ ಕಡೆ ಮನೆಗೂ ಆಗುತ್ತೆ, ಒಂದು ಸ್ವಲ್ಪ ಮಾರ್ಲಿಕ್ಕೂ ಆಗುತ್ತೆ. ಚೆನ್ನಾಗಿ ಮಾಡಿದ್ರೆ ಏಲಕ್ಕಿ ಆದಾಯ ಬರುತ್ತೆ, ಚೆನ್ನಾಗಿ ಮಾಡಲಿಲ್ಲ ಅಂದರೆ ಆದಾಯ ಬರೋಲ್ಲ. ಮತ್ತು ನೀರಿನ ವ್ಯವಸ್ಥೆ ಇರಬೇಕು, ಜನಗಳ ವ್ಯವಸ್ಥೆ ಇರಬೇಕು. ಅವತ್ತು ಅವತ್ತು ಕೆಲಸ ಮಾಡಿದರೆ ಚೆನ್ನಾಗುತ್ತೆ ಎಲ್ಲಕ್ಕೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663062411. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663062411. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ಬೇಸಿಗೆಯ ಕಾಲದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕಾಫಿ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 kg ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ, ಅರೇಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಯಿಂದ 28,500 ರೂಪಾಯಿ, ಅರೇಬಿಕಾ ಚೆರಿ 15,300 ರೂಪಾಯಿಯಿಂದ 16,350 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 23,500 ರೂಪಾಯಿಯಿಂದ 24,500 ರೂಪಾಯಿ, ರೋಬಸ್ಟಾ ಚೆರಿ 12,800 ರೂಪಾಯಿಯಿಂದ 13,650 ರೂಪಾಯಿಗಳು. ಕಾಫಿ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ: ಕಕ್ಕಬ್ಬೆ ಕುಂಜಿಲ ಗ್ರಾಮದ ಮೊಗೇರರ ದಿವಂಗತ ಮಧುರ ಅವರ ಧರ್ಮಪತ್ನಿಯಾದ ಜಾನಕಿ ಚಿಮ್ಮಿ ಅವರು ಇಂದು ಬೆಳಗ್ಗೆ 9 ಗಂಟೆಗೆ ನಿಧನರಾದರು. 65 ವರ್ಷ ಪ್ರಾಯದ ಜಾನಕಿ ಚಿಮ್ಮಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಅವರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಪಾಲೂರು ಗ್ರಾಮದ ನಿವಾಸಿ ಕೆಪಿ ರಾಮಚಂದ್ರ ಅವರು ಇಂದು ನಿಧನರಾದರು. 73 ವರ್ಷ ಪ್ರಾಯದ ಕೆಪಿ ರಾಮಚಂದ್ರ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಪಾಲೂರಿನ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪಿ ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜುಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ, ಶಿಕ್ಷಣ ಕರ್ನಾಟಕ ಸೇರಿದಂಗೆ ಬೇರೆ ಬೇರೆ ಶಿಕ್ಷಣ ಇಲಾಖೆಗಳ ಕೂಡುಕೂಟಲಿ ಕುಶಾಲನಗರ ಕ್ಲಸ್ಟರ್ ಕೇಂದ್ರದ ಕಡೆಯಿಂದ ಮುಳ್ಳುಸೋಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು FLN ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಬಗೆಯಲ್ಲಿ ಕ್ಲಸ್ಟರ್ ಮಟ್ಟದ ಸಂಭ್ರಮದ ಮಕ್ಕಳ ಕಲಿಕಾ ಹಬ್ಬ ನಡೆದು ಇದಕ್ಕೆ ಚಾಲನೆ ಕೊಟ್ಟು ಮಾತಾಡಿ ಕೂಡಿಗೆ ಡಯಟ್ನ ಹಿರಿಯ ಉಪನ್ಯಾಸಕಿ ಬಿಎನ್ ಪುಷ್ಪನವು ಕಲಿಕಾ ಹಬ್ಬದ ಮಕ್ಕಳ ಪ್ರತಿಭೆ ಹೊರಗೆ ಬಂದು ಅವು ಖುಷೀಲಿ ಕಲಿಯೋದರೊಟ್ಟಿಗೆ ಅವರ ಪ್ರತಿಭೆಗೆ ಒಳ್ಳೆ ವೇದಿಕೆ ಸಿಕ್ಕಿದೆ ಅಂತ ಹೇಳ್ದು. ಕಲಿಕಾ ಹಬ್ಬದ ಬಗೆಯಲ್ಲಿ ಏರ್ಪಾಡು ಮಾಡಿದ್ದ ಓದಿಗೆ ಸಂಬಂಧಪಟ್ಟ ಬೇರೆ ಬೇರೆ ಪೈಪೋಟಿಗಳಲ್ಲಿ ವಿದ್ಯಾರ್ಥಿಗ ಖುಷೀಲಿ ಭಾಗವಹಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಕನ್ನಡ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲೆ ಇವರ ಕೂಡು ಕೂಟಲಿ ಕವಿ ಪಂಜೆ ಮಂಗೇಶರಾಯರ 150ನೇ ವರ್ಷಾಚರಣೆ ಕಾರ್ಯಕ್ರಮ ಮಡಿಕೇರಿನ ಪ್ರಥಮ ದರ್ಜೆ ಕಾಲೇಜಿನ ಸಭಾಬಾಡಿಯಲ್ಲಿ ಇದೇ ತಿಂಗಳ 20ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ನಡೆಯಕ್ಕಿದ್ದು ಕಾರ್ಯಕ್ರಮದ ಬಗೆಯಲ್ಲಿ ಕವಿ ಪಂಜೆ ಮಂಗೇಶರಾಯನವು ಬರೆದ ಗೀತ ಗಾಯನ ನೃತ್ಯ ರೂಪಕ ಏರ್ಪಾಡಾವುಟು. ಅಲ್ಲದೆ ವಿಚಾರಗೋಷ್ಠಿಯಲ್ಲಿ ಪಂಜೆಯವರ ಬದುಕು ಬರಹ, ಸಂಶೋಧನಾ ನೆಲೆಯಲ್ಲಿ ಪಂಜೆ, ಪಂಜೆಯವರ ಶಿಶು ಸಾಹಿತ್ಯ ಈ ವಿಷಯಗಳ ಬಗೆಯಲ್ಲಿ ಬೇರೆ ಬೇರೆ ಉಪನ್ಯಾಸಕರು ವಿಷಯ ಮಂಡನೆ ಮಾಡುವೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಇವರ ಕೂಡು ಕೂಟಲಿ ಜಿಲ್ಲೆಯ ಸಹಕಾರ ದವಸ ಭಂಡಾರಗಳ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಕಾರ್ಯದರ್ಶಿಗಳಿಗೆ ಲೆಕ್ಕ ನೋಡುವುದು, ಲೆಕ್ಕಪತ್ರ ನಿರ್ವಹಣೆ ಮಾಡುವುದು ಮತ್ತು ಸಹಕಾರ ಕಾನೂನಿನ ಬಗೆಯಲ್ಲಿ ವಿಶೇಷ ಶಿಕ್ಷಣ ಕಾರ್ಯಕ್ರಮ ನಾಳೆ ಹಗಲು 11 ಗಂಟೆಗೆ ವಿರಾಜಪೇಟೆನ ಕೊಡಗು ಟೀಚರ್ಸ್ ಸೊಸೈಟಿ ಮತ್ತು ಮುದ್ರಣಾಲಯದಲ್ಲಿ ನಡೆಯಕೊಟ್ಟು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ನಿಲಯದ ಅಧ್ಯಕ್ಷರಾದ ಎಕೆ ಮನುಮುತ್ತಪ್ಪ ಸೇರಿದಂಗೆ ಸಹಕಾರ ಯೂನಿಯನ್ನವು ಭಾಗವಹಿಸುವೆ. ನಿರಂತರ ಕಾರ್ಯಕ್ರಮಗಳನ್ನ ಮಾಡಿ ಅರೆಭಾಷೆನ ಶ್ರೀಮಂತ ಸಂಸ್ಕೃತಿನ ಕಾಪಾಡಿಕೊಂಬುದು ಅಗತ್ಯ ಅಂತ ಮೀನುಗಾರಿಕೆ ಇಲಾಖೆನ ಸಹಾಯಕ ನಿರ್ದೇಶಕಿ ಮಿಲನಾ ಭರತ್ನವು ಅಭಿಪ್ರಾಯಪಟ್ಟಳು. ಕುಶಾಲನಗರದ ಗೌಡ ಮಹಿಳಾ ಸ್ವಸಹಾಯ ಸಂಘ ಮತ್ತು ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟದ ಕಡೆಯಿಂದ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕೂಡುಕೂಟಲ್ಲಿ ನಡೆದ ಗೌಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿ ಮಾತಾಡಿದ ಅವು, ಕೊಡಗು ಜಿಲ್ಲೆ ಬಹು ಸಂಸ್ಕೃತಿನ ಜಿಲ್ಲೆ, ಇಲ್ಲಿ ಭಾಷೆನ ಬಳಸಿರೆ ಮಾತ್ರ ಭಾಷೆ ಜೀವಂತವಾಗಿ ಇದ್ದದೆ, ಇಲ್ಲರೆ ಭಾಷೆನೊಟ್ಟಿಗೆ ಸಂಸ್ಕೃತಿ ಸಹ ಅಳ್ದು ಹೋದೆ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಅಕಾಡೆಮಿನ ಸದಸ್ಯ ಸಂದೀಪ್ ಪುಳಕಂಡ, ಪೊನ್ನಚನ ಮೋಹನ್ ಸೇರಿದಂಗೆ ಗಣ್ಯರು ಹಾಜರಿದ್ದು. ಮಡಿಕೇರಿನ ಸಂತ ಮೈಕಲರ ಪ್ರೌಢಶಾಲೆಯ 9ನೇ ಕ್ಲಾಸ್ ವಿದ್ಯಾರ್ಥಿನಿ ಬಿಸಿ ಅವನಿಕಾ ರಾಜ್ಯ ಮಟ್ಟದ ಹಿಂದಿ ಭಾಷಣ ಪೈಪೋಟಿಲಿ 3ನೇ ಇನಾಮ್ ಪಡ್ಕೊಂಡಿದ್ದು ಈ ವಿದ್ಯಾರ್ಥಿನಿ ಬಳ್ಳಡ್ಕ ಹೇಮಾ ಚಂದನ್ ದಂಪತಿಗಳ ಮಗಳು. ಚೇತನ ಫೌಂಡೇಶನ್ ಕರ್ನಾಟಕ ಇವರ ಕಡೆಯಿಂದ ಗ್ರಾಮೀಣ ಮಟ್ಟದ ಶಿಕ್ಷಕರಿಗೆ ಕೊಡುವ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ವಿರಾಜಪೇಟೆ ಹೆಗ್ಗಳ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ಶಿಕ್ಷಕಿ ಡಿಎ ಕೈರುನಿಸಾನವು ಆಯ್ಕೆ ಆಗಿದ್ದು, ಕುಗ್ರಾಮ ಹೆಗ್ಗಳದ ಸರಕಾರಿ ಪ್ರೈಮರಿ ಸ್ಕೂಲ್ನ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟ ಹೆಚ್ಚು ಮಾಡಿಕೆ ಪಟ್ಟ ಶ್ರಮದ ಬಗೆಯಲ್ಲಿ ಶಿಕ್ಷಕಿ ಕೈರುನಿಸಾ ಈ ಪ್ರಶಸ್ತಿಗೆ ಆಯ್ಕೆ ಆಗಳು. ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ 2025 ಇದೇ ತಿಂಗಳ 26ನೇ ತಾರೀಕಿಂದ 28ನೇ ತಾರೀಕು ಮುಟ್ಟ ಬೆಂಗಳೂರಿನ ಇಂಟರ್ನ್ಯಾಷನಲ್ ಸೆಂಟರ್ಲಿ ನಡೆಯಕ್ಕಿದ್ದು, ಕರ್ನಾಟಕ ಸರ್ಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆನ ಪ್ರವಾಸಿ ಕ್ಷೇತ್ರಕ್ಕೆ, ಪ್ರವಾಸಿ ಉದ್ಯಮಕ್ಕೆ ಸಂಬಂಧಪಟ್ಟ ಉದ್ಯಮಿಗ ಇದರಲ್ಲಿ ಭಾಗವಹಿಸಕ್ಕೆ. ಹೆಚ್ಚಿನ ಮಾಹಿತಿ ಬೇಕರೆ ಪ್ರವಾಸೋದ್ಯಮ ಇಲಾಖೆಯಿಂದ ಪಡ್ಕೊಳಕ್ಕಂತ ಗೊತ್ತಾವಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡು ಕೂಟಲಿ ನಾಳೆ ಹಗಲು 11 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ನಡೆಯಕೊಟ್ಟು. ಕೊಡಗು ಜಿಲ್ಲೆಯಲ್ಲಿ ಬಸ್ ಸಂಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲರ ಹಿತಾಸಕ್ತಿ ಕಾಪಾಡುವುದು ಸಾರಿಗೆ ಪ್ರಾಧಿಕಾರದ ಉದ್ದೇಶ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜನವು ತಿಳಿಸಿದಳು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ನಡೆದ ಸಾರಿಗೆ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಅವು, ಸಾರ್ವಜನಿಕರ ಬೇಡಿಕೆಗೆ ತಕ್ಕಂಗೆ ಬಸ್ ಸೇವೆ ಒದಗಿಸಿಕೆ ಎಲ್ಲವೂ ಮುಂದೆ ಬಂದಿದ್ದು, ಯಾರಿಗೂ ತೊಂದರೆ ಆಗದಂಗೆ ಈ ಬಗೆಯಲ್ಲಿ ಗಮನ ಕೊಟ್ಟವೆ ಅಂತ ಹೇಳ್ದು. ಸಭೆಯಲ್ಲಿ ಖಾಸಗಿ ಬಸ್ ಮಾಲೀಕರು ಸೇರಿದಂಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗ, ಸಾರಿಗೆ ಇಲಾಖೆನವು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು.

ഭൂമിക്ക് കയ്യെണ്ണ ബൂക്കിത്ത് മില്ലില് നീർ വെച്ചിത്ത് ഭൂമി തായി നീട ഉട്ടിമണ്ട കാഞ്ചത് തമ്പാട് കുമ്പ്യാത്ത് മഴയായിത്ത് കുന്തുലു കൂളാടുന്ന് സൂര്യദേവങ്ക അക്കി ഇട്ടിത്ത് ഭൂമി തായിന ബോണിയണ്ടത്ത്. ഈ സന്ദർഭത്ത് വിരാജപേട്ട കൊടോപ്പമ്മക്കട കൂട്ടത്ര സദസ്യങ്ക ടി ഷെട്ടി ഗെരിപ്പിഞ്ഞ മൂർനാട് പൊമ്മക്കട കൂട്ടത്ര സദസ്യങ്ക കൂടുന്നിക്ക സുമാർ കൊടുവങ്ക കൂടിയാടി തിഞ്ചത്ത്. കന്നഡ സാഹിത്യ പരിഷത്ത് ബംഗളൂരു പിഞ്ഞ കന്നഡ സാഹിത്യ പരിഷത്ത് കൊടുകു ഇങ്ങട കൂടു കൂട്ടത്ത് പെർമേര കവി പഞ്ചേ മങ്കേശ്വരാവ് ഇങ്ങട നൂറ്റ അമ്പതനേ കാലത്ര മാറിപ്പത്ത് വിചാര സങ്കീർണ ഗീതഗായന നൃത്യരൂപക കാർബാറ് ഇതേ നാളാങ്ക ഇരുപതാങ്ക് ബേളാച്ചെ പൊലാക്ക പത്ത് ഗണ്ടേക്ക് മടിക്കേരിയുടെ പ്രഥമ ദർജ കോളേജ് സഭാവാടയില് കൊടുകു ജില്ലാ കന്നഡ സാഹിത്യ പരിഷത്ത് അധ്യക്ഷങ്ങളാണ് ശ്രീ എം പി കേശവ കാമത്ത് ഇങ്ങട കൊറു കാരിക്കയിൽ നടപ്പ. കാർബാറ ഉദ്ഘാടനേന കന്നഡ സാഹിത്യ പരിഷത്ത് ബംഗളൂരു ഇങ്ങട അധ്യക്ഷങ്ങളാണ് നാടോജ ശ്രീ ഡോക്ടർ മഹേഷ് ജോഷി ഇവ ഉദ്ഘാടനം മാടുവ ശാസകങ്ങളാണ് എ എസ് പൊന്നണപ്പിഞ്ഞ ഡോക്ടർ മന്തർ ഗൌഡ ഇവ പുസ്തക